ನಾವು ಬಿಟ್ಬಿಟ್ಟು ಹೋದ ಸಾರಿ ತಂದೆ ತಾಯಿಯವರು ಯಾರದ್ದು ಕೂಲಿನಲ್ಲಿ ಕೆಲಸ ಮಾಡ್ತಿದ್ರು, ಬೇಡ ನಮ್ಮ ಕೈಲೇ ಓದ್ಸೋದಾಗಿಲ್ಲ ಬಿಟ್ಬಿಡು ಅಂದ್ರು ಬಿಟ್ಬಿಟ್ಟಿದ್ರು. ಈಗ ನೀವು ಒಕ್ಕಲ್ತನ ಕೆಲಸ ಮಾಡೋದು ಅಥವಾ ತಾವು ಇನ್ನೊಬ್ಬರ ಕ್ಷೇತ್ರದಲ್ಲಿ ಇನ್ನೊಬ್ಬರ ಹೊಲದಲ್ಲಿ ನೀವು ಬಹಳ ದುಡಿತೀರಿ, ಈ ದುಡಿಮೆ ಅಥವಾ ಈ ಕೆಲಸ ಮಾಡೋದು ನಿಮಗೆ ಯಾರು ಕಲಿಸಿದ್ರು? ಯಾರು ಇಲ್ಲ, ನಾವೇ ನಮ್ಮ ತಂದೆಯವರ ಜೊತೆ ಮಾಡ್ತಿದ್ವಿ ಕೆಲಸ, ನಮ್ಮ ತಂದೆಯವ್ರ ಜೊತೆ ಕಲ್ಕೊಂಡಿವಿ ಕೆಲಸ. ನಿಮ್ಗ ಹೊಲ ಎಷ್ಟದ? 2 ಎಕರೆ ಐತಿ. 2 ಎಕರೆ? ಅಣ್ಣ ತಮ್ರು ಇಬ್ರು? ಅಣ್ಣ ತಮ್ರು ಅಂದ್ರೆ ತಲಕ ಒಂದೊಂದು ಎಕರೆ ಬರ್ತದೆ. ಒಂದೊಂದು ಎಕರೆ ಬರ್ತ. ಏನ್ ಹಾಕ್ತೀರಿ? ನೀರಾವರಿ ಅದ? ಏನ್ ಬೋರ್ ಅದ? ಏನದ? ಇಲ್ಲ, ಹೊರಭೂಮಿ. ಹೊರಭೂಮಿಯಲ್ಲಿ ಎಳ್ಳು ಬಿತ್ತಿದೀವಿ, ತೊಗರಿ ಹಾಕಿವಿ. ಈಗ 25,000 ರೂಪಾಯಿ ಎಳ್ಳು ತೆಗೆದೀವಿ. ಒಂದ್ ತೊಗರಿ ಐತಿ, ತೊಗರಿ ಚಲೋ ಐತಿ. ಅಂದ್ರೆ 2 ಎಕರೆ ಭೂಮಿಯಲ್ಲಿ? 2 ಎಕರೆ ಭೂಮಿ. ನೀರಾವರಿ ಏನಾದ್ರು ಬೋರ್ ವೀರ್ ವ್ಯವಸ್ಥೆ ಮಾಡ್ಲಿಕ್ಕೆ ಏನಾದ್ರು ತೋಟಗಾರಿಕೆ ಮಾಡಬಹುದಿತ್ತಲ್ಲ? 9 ಬೋರ್ ಹಾಕ್ಸಿದ್ವು, ನೀರ್ ಬೀಳಲಿಲ್ಲ, ಅದಕ್ಕೆ ಬಿಟ್ಬಿಟ್ಟಿವಿ ಕೈ. 9 ಬೋರ್ ಹಾಕ್ಸಿದ್ವಿ. ಮತ್ತೆ ಚಲೋತ್ನಾಗ ಯಾರಾದ್ರೂ ಬೋರ್ ಪಾಯಿಂಟ್ ನೋಡೋರನ್ನ ಅಥವಾ ಯಾರು ಜಾಲಿಸ್ಟ್ರನ್ನ ತಗೊಂಡ್ಬಂದು ಕರ್ಕೊಂಡ್ಬಂದು ಇಲ್ಲಿ ಮಾಡಿದ್ರಪ್ಪ ಅಂದ್ರೆ ನೀರ್ ಬರ್ತಿತ್ತು? ಮತ್ತೆ ಮೇಲೆ 9 ಪಾಯಿಂಟ್ ಯಾರು ನೋಡಿದ್ರು? ಏ, ಬೇರೆಯವರು ಯಾ ಈ ಪೂಜಾರಿ ಆ ಪೂಜಾರಿ ಅಂತ ಕರ್ಕೊಂಡ್ಬಂದ್ವಿ, ಅದು ಆಗ್ಲಿಲ್ಲ ಕೆಲಸ. ನಮ್ಮ ಜಾಲಿಸ್ಟ್ರ ಯಾರು ಪರಿಚಯ ಇಲ್ಲ, ನಾವು ಜಾಲಿಸ್ಟ್ರ ಕರ್ಕೊಂಡ್ಬಂದಿಲ್ಲ. ಈ ಪೂಜಾರಿ ಆ ಪೂಜಾರಿ ಹೇಳ್ತಾರಂತ ನಾವು ಸ್ವಂತ ಬುದ್ಧಿಲಿ ಹಾಕ್ಸಿದ್ದು. ಒಂದು ಪಾಸ್ ಆಗಿಲ್ಲ. ಏನಾದ್ರು ನೀರ್ ಬಿದ್ದಿತ್ತಪ್ಪ ಅಂತಂದ್ರೆ ನೀವು ಕೂಲಿ ಕೆಲಸ ಮಾಡಿ ತಪ್ಪಿತ್ತು, ನಿಮ್ಮ ಹೊಲದಲ್ಲಿ ಒಕ್ಕಲ್ತನ ನಡೀತಿತ್ತು? ಮಾಡ್ತಿದ್ವಿ, ಏನೋ ಕಾಯಿಪಲ್ಲೆ ನಡೀತಿದ್ವು, ನಮ್ಮ ಕಾಯಿಪಲ್ಲೆ ಮಾಡ್ಕೊಂಡು ಏನಾರ ವ್ಯವಸ್ಥೆ ಮಾಡ್ತಿದೀವಿ. ಏನಾರ ಮುಂದೆ ಕೋಳಿ ಫಾರ್ಮ್ ಮಾಡ್ಬೇಕು, ಮರಿ ಸಾಕಣೆ ಮಾಡ್ಬೇಕು ಅಂತೆಲ್ಲ ಇದ್ದು ನೀರಿಲ್ಲ ಮಾಡಕ್ಕೆ. ಈಗ ಸದ್ಯಕ್ಕೆ ಹೊಲದಲ್ಲಿ ಏನ್ ಹಾಕಿರಿ? 2 ಎಕರೆ ಭೂಮಿಗೆ? 2 ಎಕರೆ ಭೂಮಿಗೆ ಎಳ್ಳ ತಕೊಂಡಿವಿ, ಎಳ್ಳ ತಕೊಂಡು ಈಗ ತೊಗರಿ ಐತಿ. ಈಗ ಮತ್ತೆ 1 ಎಕರೆ ಜೋಳ ಬಿತ್ತೀವಿ. ಅಂದ್ರೆ ಎಲ್ಲ ಹೂಸು ಒಕ್ಕಲ್ತನ ನಿಮ್ದ ಎತ್ತಿಗಿತ್ತು ಸಾಕಿರಿ? ಎತ್ತಿಲ್ಲ, ಬರೀ ಬಾಡಿಗೆಲೆ ಮಾಡಿಸ್ತೀವಿ. ಅಂದ್ರೆ ಯಾಕೆ ಮುಂದೆ 2 ಎತ್ತು ಇಟ್ಕೊಂಡು ಮತ್ತೆ ಏನಾರು ಮಾಡಬಹುದಿತ್ತಲ್ಲ? 2 ಎಕರೆ ಭೂಮಿಗೆ 2 ಎತ್ತು ಮಾಡಿದ್ರೆ ಏನು ಉಪಯೋಗ ಇಲ್ಲ, ಅದಕ್ಕೆ ಬಿಟ್ಟಿವಿ. ಒಂದ್ 4 ಎಕರೆ ಭೂಮಿ ಇರ್ಬೇಕು, 2 ಎತ್ತು ಇದ್ಮೇಲೆ ಒಂದ್ 4 ಎಕರೆ ಭೂಮಿ ಇರ್ಬೇಕು. ಅಂದ್ರೆ ಲೀಸ್ ಗೀಸ್ ಮಾಡಬಹುದಲ್ಲ? ಒಂದು ಆಜುಬಾಜು ಇದ್ದವರು, ಮಾಡ್ಲಾರದವರು ಅಥವಾ ಯಾರಾದ್ರೂ ಪಾಲ್ಲೆ ಕೊಡೋರು ಇಂಥವ್ರದ್ದು ಭೂಮಿ ತಗೊಂಡು ಮತ್ತೆ ಒಕ್ಕಲ್ತನ ಮಾಡಕ್ಕೆ ಒಂದು ಅನುಕೂಲ ಇಲ್ಲ ನಿಮ್ಮ ಊರ ಕಡೆ? ಬೆಳಿ ಬರ್ಬೇಕಂದ್ರೆ ಮಳೆ ಇಲ್ಲ, ಏನಿಲ್ಲ. 6 ತಿಂಗಳಕ್ಕ 3 ತಿಂಗಳಕ್ಕ ಒಂದ್ಸಲ ಮಳೆ ಆಗತ್ತ, ಬೆಳೆಯಂಗಿಲ್ಲ, ಅದಕ್ಕೆ ಬಿಟ್ಬಿಟ್ಟಿವಿ. ಏನ್ರಿ ಈಗ ಎಳ್ಳು ನಿಮ್ ಭಾಗದಲ್ಲಿ ಜಾಸ್ತಿ ಬೆಳಿತಾರ? ನಮ್ಮ 1 ಎಕರೆ ಹೊಲದಾಗ 25,000 ರೂಪಾಯಿ ಎಳ್ಳು ಬೆಳೆದಿದೆ. ಹೆಂಗ್ರಿ ಕ್ವಿಂಟಲ್ ಹೋಯ್ತು? 12,000 ರೂಪಾಯಿ ಕ್ವಿಂಟಲ್. 12,000 ರೂಪಾಯಿ ಕ್ವಿಂಟಲ್. ಅಂದ್ರೆ ಎಳ್ಳು ವ್ಯವಸಾಯ ಬೇಸಾಯ ಕ್ರಮ ಸರಳ? ಸರಳ, ಎಳ್ಳು ಚಲೋ ಬೇರೆ ಮಾಡಕ್ಕೆ ಅಂತ ಅವತ್ತಿಲ್ಲ. ಅದು ಬಿತ್ತದು, ಎಡಿ ಹೊಡಿಯೋದು, ಕೆಸ ತಕ್ಕೊಂಡ್ರೆ ಮುಗೀತದು. ಒಂದ್ 4 ದಿನ ಅವರಪ್ಪಿದ್ರೆ ಜಾಡ್ಸ್ಕೊಂಡ್ಬಿಟ್ರೆ ಕಡಿ ಆಗಿ ರಾಶಿ ಹೋದ. ಗೂಡ್ ಹಾಕಿದ್ಮೇಲೆ ಮಳೆ ಬರಬಾರ್ದಷ್ಟೇ? ಮಳೆ ಬರಬಾರ್ದಷ್ಟೇ. ಒಂದ್ 8 ದಿನ ಮಳೆ ಬರಬಾರ್ದು. ಏನ್ ಈ ಕಡೆ ಈಗಲ್ಲ 6 ಎಣ್ಣಿಂದು 8 ಎಣ್ಣಿಂದು ಎಳ್ಳು ಹಾಕ್ತಾರೆ, ನೀವು ಯಾವ್ದು ಹಾಕ್ತೀರಿ? ನೀವು? ನಾವು 8 ಎಣ್ಣಿನ ಹಾಕ್ತೀವಿ. ನಾವು ಚಲೋ ಬರ್ತದ? ಚಲೋ ಬರ್ತದೆ. ಕೆಲವೊಂದು ಎಳ್ಳುಗಳು ಏನಾಗ್ತದ, ನಮ್ ತಲೆಮಠ ಬಹಳ ಎತ್ತರ ಬೆಳೆದು ಬಿಡ್ತಾವ, ಕೆಲವೊಂದು ಎಳ್ಳುಗಳು ಗಿಡ್ಡಕ್ಕೆ ನಮ್ಮ ಸೊಂಟ ಮಠ ಬರ್ತಾವ. ಆ ಎಳ್ಳು ಬೇರೆ, ನಮ್ಮ 8 ಎಣ್ಣಿನು 4 ಎಣ್ಣಿನು ಹಾಕಿದ್ರೆ ಬರ್ತಾವ, ಚಲೋ ಬರ್ತಾವ. ಅಂದ್ರೆ ಎಳ್ಳು ಈ ಸಲ ನಿಮ್ ಚಲೋ ಬಂತು? ಚಲೋ ಬಂತು ಈ ಸಲ. ತೊಗರಿ ಹಾಕಿರಿ? ತೊಗರಿ ಐತಿ, ತೊಗರಿ 1 ಎಕರೆ ತೊಗರಿ ಐತಿ. ಅದ್ರಾಗ ಎಣ್ಣೆ ಹೊಡಿಬೇಕು, ಎಣ್ಣೆ ಹೊಡ್ಕೊಂಡು ನೋಡ್ಕೊಂಡ್ ಇರ್ಬೇಕು ಅದನ್ನ. ಜೊತೆಗೆ ಈಗ ಎಳ್ ತಕ್ಕಂಡ ಮೇಲೆ ನಡ್ಬೇಕು, ಏನಾದ್ರೂ ಜೋಳಗಳ ಬಿತ್ತಬೇಕು? ಇಲ್ಲ, ನಾವು 1 ಸಾಲ ಬಿತ್ತಿದ್ರೆ ಅಂಕಡಿ ಇದ್ರೆ ಬರ್ತಿತ್ತು ಬಿತ್ತಕ್ಕ, ಅಂಕಡಿ ಇಲ್ಲ, 1 ಸಾಲ ಬಿತ್ತೀವಿ, ಏನ್ ಬಿತ್ತಕ್ ಬರಲ್ಲ. ತೊಗರಿಯಾಗ ನೀವು ಎಳ್ ಹಾಕಿರಿ? ನಾ ಎಳ್ ಹಾಕಿದ್ವಿ ತೊಗರಿಯಾಗ, 2 ಸಾಲ ಎಳ್ ಬಿತ್ತಿದ್ವಿ ತೊಗರಿಯಾಗ. ಹೌದು ನೋಡ್ರಿ, ಕೆಲವು 1 ಎಕರೆ ಅಥವಾ 2 ಎಕರೆದಾಗ ನೀವು 25,000 ರೂಪಾಯಿ ಈಗಾಗಲೇ ಎಳ್ಳಿನ ಒಂದು ಲಾಭವನ್ನ ಪಡ್ಕೊಂಡ್ರಿ. ಮತ್ತೆ ತೊಗರಿನೂ ಕೂಡ ನಿಮ್ಗೆ ಬೆಳೆ ಆದ ಹೊಲದಾಗ? ತೊಗರಿ ಅದ 1 ಎಕರೆ, ಮತ್ತೆ ಅದ್ರಾಗ ಎಳ್ ಬಿತ್ತಿದ್ದು 1 ಎಕರೆ ಸ್ವಚ್ಛ ಮಾಡಿ ಜೋಳ ಬಿತ್ತೀವಿ. ಜೋಳ ನಾಟಕೆ ಐತಿ, ಚಲೋ ಐತಿ. ಅಂದ್ರೆ ಒಂದು 2 ಎಕರೆ ಹೊಲದಾಗ ಇಬ್ರು ಅಣ್ಣ ತಮ್ಮ ಸೇರಿಸಿದ್ರೆ ಒಂದು ವರ್ಷಕ್ಕೆ ಅಂದಾಜು ಎಷ್ಟು ಇನ್ಕಮ್ ಬರಬಹುದು ನಿಮಗೆ? ಅಂದಾಜು 1 ಎಕರೆಗ ನಮ್ಮ 2 ಎಕರೆ ಹೊಲದಾಗ ಅಣ್ಣ ತಮ್ಮರು ಇಬ್ರು ಅಣ್ಣ ತಮ್ಮರದಾಗ ಬರಬಹುದು ಒಂದ್ 50,000, 40,000, 50,000. ಇಷ್ಟು ಹಂಚ್ಕೊಂತೀವಿ. ಹಂಚ್ಕೊಂತೀವಿ, ಇಬ್ರು ಕೂಡಿ ಮಾಡ್ಕೋಬೇಕು, ಖರ್ಚು ವೆಚ್ಚ ಎಲ್ಲ ಪಾಲ್ ಮಾಡ್ಕೊಂಡು ಹಂಚ್ಕೊಂಡು ಹೋಗ್ಬೇಕು. ಅದ್ರಾಗೆ ನೋಡ್ಕೊಂಡ್ ಹೊಟ್ಟೆ ಕಾಳಾಗತ್ತ, 4 ರೊಕ್ಕ ಇದ್ದು ಮಕ್ಕಳ ಸಾಲಿ ಓದಕತ್ತವ, ಅವ್ರಿಗೆ ಓದ್ಸ್ಕೊಂಡು ಇರ್ಬೇಕು. ಅದ್ರಾಗ ನೋಡ್ಕೊಂಡ್ ಕೂಲಿನ ಅಲ್ಲಿ ಮಾಡ್ಕೊಂಡ್ ಇರ್ಬೇಕು. ನೋಡ್ರಿ ನಾರಾಯಣ ಅವ್ರ, ಈಗ ನೀವು ಒಂತರು ಅವಿದ್ಯಾವಂತರು, ಓದ್ಲಿಲ್ಲ, ಸಾಲಿ ಕಡೆ ಮುಖ ಮಾಡ್ಲಿಲ್ಲ. ಮಕ್ಕಳ ಏನಾದ್ರೂ ಓದ್ಸಿದ್ದು, ಏನಾದ್ರೂ ಎಜುಕೇಶನ್ ಕೊಡಿಸಿದ್ರು ಮಗಳಿಗ ಒಳ್ಳೆ ಎಜುಕೇಶನ್ ಕೊಟ್ಟಿವಿ. ಮಗಳಿಗೆ BSc, BEd, MSc ಇಷ್ಟು ಮಗಳಿಗೆ ಓದ್ಸಿವಿ. MSc ಓದ್ಸಿ ಮಗಳಿಗೆ ಮದುವೆ ಮಾಡಿಕೊಟ್ಟಿವಿ. ಈಗ ಇಬ್ಬರು ಮಕ್ಕಳಾದ್ರ ಒಬ್ಬನು ಡಿಗ್ರಿ ಓದಾಕತ್ತಾನ, ಒಬ್ಬನು ಕಾಮರ್ಸ್ ಓದಾಕತ್ತಾನ, ಸೆಕೆಂಡರಿ ವರ್ಷ. ನೋಡ್ರಿ ಇವೆಲ್ಲ ಏನು ಒಕ್ಕಲ್ತನ ಮೇಲೆ? ಈಗ ಕೂಲಿ ನಾಲಿ ಮಾಡಿನೇ ಮಾಡಿರಿ ಲೋಸು ಒಕ್ಕಲ್ತನ ಮೇಲೆ? ನಾವು ಒಕ್ಕಲ್ತನ ಮಾಡ್ಕೊಂಡು ಕೂಲಿ ಮಾಡ್ಕೊಂಡು ಓದ್ಸಿದ್ದು ಮಕ್ಕಳಿಗೆ. ನೋಡ್ರಿ ಈಗಿನ ಕಾಲದಾಗ ಹೊಟ್ಟೆ ತುಂಬುದು ಬಹಳ ತಿಪ್ಪಳ ಕೆಲಸ. ಯಾಕಂತಂದ್ರೆ ಗಂಡ ಹೆಂಡತಿ ಬದುಕೋದು, ಮನೆ ಮಾಡ್ಕೊಂಡು ಸಂತೆಗಿಂತಿ ಮಾಡೋದು ದೊಡ್ಡ ಆಗಲ್ರಿ. ನಾವು ಬಾಂಬೆ, ಪೂನಾ, ಮಹಾರಾಷ್ಟ್ರಕ್ಕೆ ಹೋಗಿ ಓಡಾಡಿ ಬರ್ತಾರ, ನೀವು ಇಲ್ಲೇ ಊರಾಗ ಇದ್ಕೊಂಡು ಇಷ್ಟೆಲ್ಲ ಮಾಡಿದ್ವಿ? ಇಲ್ಲೇ ಇಲ್ಲೇ ಊರಲ್ಲೇ ಮಾಡ್ಕೊಂಡು ಇಷ್ಟೆಲ್ಲ ಮಾಡಿದ್ವಿ. ಎಲ್ಲ ಮಕ್ಕಳಿಗೆ ಪ್ರೈವೇಟ್ ಸ್ಕೂಲ್ ಮತ್ತೆ ಗೌರ್ಮೆಂಟ್ ಸ್ಕೂಲ್ ಅಲ್ಲ, ಪ್ರೈವೇಟ್ ಸ್ಕೂಲ್ ಅಲ್ಲಿ ಓದ್ಸಿನಿ. ಯಾಕ್ರಿ ಮತ್ತೆ ಅವ್ರಿಗೆಲ್ಲ ನಿಮ್ಮ ಒಕ್ಕಲ್ತನ ಕಲಿಸಬೇಕಾಗಿತ್ತು, ನೋಡಪ್ಪ ಮಕ್ಕಳು ಓದಿಸ್ಬೇಕಂತ ವಿಚಾರ ಐತೆ ಹೇಗೆ? ಇಲ್ಲ, ನಮ್ಮಪ್ಪ ಮಾಡಿದ್ದು ಕೂಲಿನಲ್ಲಿ ಮಾಡಿ ನನ್ನ ಕಡೆಯಿಂದ ಕಡಿಗಾಗಬೇಕು, ನಮ್ಮ ಮಕ್ಕಳು ನಾ ಮಾಡಿದಂಗ ದುಡಿಬಾರ್ದಂತ ಮಕ್ಕಳ ಸಲಹೆಗೆ ದುಡಿದು ಅವ್ರಿಗೆ ಓದ್ಸಾಕಿದ್ವಿ. ನಿಮ್ ತಂದೆಯವರು ಕೂಲಿ ಕೆಲಸ ಮಾಡ್ತಿದ್ರು ನಿಮಗೆ? ನಮ್ಮ ತಂದೆಯವರು ಕೂಲಿ ಒಬ್ಬರ ಮನೆ ಸಂಬಳ ದುಡಿಯೋದು, ಆಂಧ್ರದಾರದು ಸಿನ್ನೂರ್ ಕಡೆ ಅಲ್ಲೇ ದುಡಿತಿದ್ರ, ಅವ್ರ ಜೊತೆ ನಾವು ದುಡಿಯೋದ ಕಲ್ಕೊಂಡು ನಾವು ನಮ್ಮ ಮಕ್ಕಳಿಗೆ ನಾವು ದುಡಿಯೋದ್ ನಮ್ಮ ಅಪ್ಪವ್ರ ದುಡ್ದಾರ ನಾವು ದುಡಿದೀವಿ, ಮತ್ ನಮ್ಮ ಮಕ್ಕಳು ದುಡಿಬಾರ್ದ ನಾ ಪ್ರಯತ್ನದಿಂದ ಮಕ್ಕಳಿಗೆ ಓದ್ಸಾಕತ್ತೀವಿ. ಅಂದ್ರೆ ನಿಮ್ ತಂದೆಯವರು ಆಂಧ್ರಕ್ಕ ಅಥವಾ ಈ ನಮ್ಮ ಸಿನ್ನೂರ್ ಕಡೆ ದುಡಿಯಕ್ ಹೋಗ್ತಿದ್ರು? ನಾವೆಲ್ಲ ನಮ್ಮ ಅಪ್ಪರ ಜೊತೆನೇ ಹೋಗ್ತಿದ್ವಿ ದುಡಕ್ಕೆ. ಏಳು ತಿಂಗಳು ದುಡಿಯಕ್ ಹೋಗ್ಬಿಡುದು, ದುಡಿಯಕ್ ಹೋಗ್ಬಿಡುದು ಅಲ್ಲೇ ಇದ್ಕೊಂಡು ಅವ್ರ ಹೊಲ್ದಾಗೆ ಮಾಡ್ಕೊಂಡು ಆರಾರು ತಿಂಗಳ ಅಲ್ಲಿ ಇದ್ಕೊಂಡು ಮತ್ತೆ ಇಲ್ಲಿ ಹೊಳಗೆ ಬಂದು ಮತ್ತೆ ಹೊಳೆ ಹೋಗೋದು, ಮತ್ತೆ ಬರೋದು ಹೊಲ ಮನೆ ನೋಡ್ಕೊಳ್ಳೋದು ಮತ್ತೆ ಹೋಗೋದು, ಯಾವ ಜಾತ್ರೆ ಪಾತ್ರೆ ಇದ್ದಾಗ ಬರೋದು ಹೋಗೋದು ಮತ್ತೆ ಅಕಾಲೇಜ್. ನಾವು ಇರೋದು ಜಾಸ್ತಿ ಆಂಧ್ರ ಕಡೆ, ಅಲ್ಲೇ ದುಡಿದೀವಿ, ಅಲ್ಲೇ ಆಂಧ್ರದಾರ ಕೆಲಸ ಮಾಡೋದು. ಈಗ ವಯಸ್ಸಾಯ್ತು, ಈಗ ಬೇಡಪ್ಪ ಊರ್ ಕಡೆ ಸೇರ್ಬಿಡೋಣ ಅಂತ ಹೇಳ್ಬಿಟ್ಟು ಈಗ ನಮ್ಮ ಆಶಾಳಕ್ಕೆ ಸೆಟ್ಲ್ ಆಗಿರ್ ಸೆಟ್ಲ್ ಆಗಿ ನಮ್ಮ ಅಪ್ಪವ್ರು ನಮ್ಮ ತಾಯಾರಿಗೆ ಆರಾಮ ಇದ್ದಿಲ್ಲ, ನಮ್ಮ ತಾಯಾರ ತಿರ್ಕೊಂಡ ಮೇಲೆ ನಮ್ಮ ಅಪ್ಪವ್ರ ಮನೆ ಇದ್ರು, ಅವ್ರಿಗೆ ಊಟ ತೊಂದರೆ ಆಗುತ್ತೆ. ನಾವ್ ಇಲ್ಲಿ ಹೋಗೋದು ಬಿಟ್ಟು ಒಂದ್ 20 ವರ್ಷ ಆಯ್ತು ಇಲ್ಲೇ ಊರಾಗದೀವಿ, ಮೊದಲು ಬೇರೆ ಕಡೆನ ದುಡಿತಿದ್ವಿ. ಮನೆ ಎಲ್ಲ ಚಲೋತ್ನಾಗಿ ಮಾಡ್ಕೊಂಡ್ರಿ? ಮನೆ ಏನು ಸಾಧಾರಣ, ಒಂದು 2 ರೂಮ್ ಅದಾವು, ತಗಡ ಹಾಕೊಂಡಿವಿ. ಏನ ಒಂದ್ ಮನೆ ಕಟ್ಸಿನಿ, ಅದು ಒಂದ್ 3 ರೂಮ್ ಅದಾವು, ಅದನ್ನ ತಗಡ ಹಾಕ್ಸಿನಿ. ಆರ್ಸಿಸ್ ಮನೆ ಅಲ್ಲ, ತಗಡಿನ ಮನೆ. ಅದನ್ನ 2 ಮನೆ, 2 ಮಕ್ಕಳಿಗೆ 2 ಮನೆ ಮಾಡ್ಕೊಂಡು ನಮ್ಮ ಪಾಡಿಗೆ ನಾವು ಅದೇ ದುಡ್ಕೊಂಡ್ ತಿನ್ನೋದು ಚೆನ್ನಾಗಿದೀವಿ ನೋಡು. ಸದ್ಯಕ್ಕೆ ನೋಡ್ರಿ, 2 ಎಕರೆ ಅಥವಾ 1 ಎಕರೆ ನಿಮ್ಮ ಅಣ್ಣ ತಮ್ಮರು ಸೇರಿ 2 ಎಕರೆ ಭೂಮಿ ಅದ ನಿಮ್ದು. ಈಗ ನಿಮ್ಗೆ ಬಹಳಷ್ಟು ಟೈಮ್ ಸಿಗ್ತದೆ, ಯಾಕಂತಂದ್ರೆ ಹೊಲ ಸಣ್ಣ ಸ್ವಲ್ಪ ಇತ್ತೆ, ಮತ್ತೆ ಬೆಳೆ ನೀರಾವರಿ ಇಲ್ಲ, ಮತ್ತೆ ಏನೇನು ಕೆಲಸ ಮಾಡ್ತೀರಿ ಬೇರೆ ಹೊಲದಾಗ ನೀವು? ಬೇರೆ ಹೊಲದಾಗ ಎಣ್ಣೆ ಹೊಡಿತೀವಿ, ಹೊಲದ ಮನೆ ಕೆಲಸದ ಏಡಿ ಹೊಡಿಯೋದಿದ್ರೆ ಏಡಿ ಹೊಡಿತೀವಿ, ಕುಂಟಿ ಹೊಡೆಯೋದ್ರೆ ಕುಂಟಿ, ಏನ್ ಗಳೆ ಕೆಲಸ ಮಾಡ್ತೀವಿ ಹೊಲದಾಗ, ಏನ್ ಕೆಲಸ ಇದ್ದು ಮಾಡ್ತೀವಿ. ನೀವು ಗಳೆ ಹೊಡೆಯೋದು ಎಲ್ಲ ಬರ್ತದೆ ನಿಮ್ಗೆ? ಎಲ್ಲ ಬರ್ತದೆ, ಎಲ್ಲ ಮಾಡ್ತೀವಿ, ಕುಂಟಿ ಎಡೆ ಹೊಡೆಯೋದು ಎಲ್ಲ ಮಾಡ್ತೀವಿ. ಈಗ ಸೀಸನ್ ಬಂದಾಗ ನೀವು ಎಣ್ಣೆ ಹೊಡಿತೀರ ಅಂತಂದ್ರೆ ಎಣ್ಣೆ ಏನ್ ಹೊಡಿತೀರಿ? ಎಣ್ಣೆ ಹೊಲದಕ್ಕ ಒಂದ್ ನಮ್ ಗನ್ ಪಂಪ್ ಸ್ವಂತ ಇದೆ, ಅದ್ರಲ್ಲಿಂದ ಒಂದ್ 1 ಎಕರೆ ಹೊಡೆದ್ರೆ 300 ರೂಪಾಯಿ ಕೊಡ್ತಾರ. ಅದ್ರ ಜೊತೆ ದಿನ 3 ಎಕರೆ 4 ಎಕರೆ ಹೊಡ್ಕೊಂಡ್ ಬರ್ತೀವಿ. ಅಂದ್ರೆ ಈಗ ಸೀಸನ್ ಅಲ್ಲಿ ತೊಗರಿ ಹೊಲ ಬೇರೆ ಬೇರೆ ಎಣ್ಣೆ ಹೊಡೆಯೋದು, ರಾಸಾಯನಿಕ ಸಿಂಪರಣೆ ಮಾಡೋದು ಹೋಗ್ತೀರಿ? ಹಾ, ಸೀಸನ್ ಅಲ್ಲಿ ದುಡ್ಕೊಂತೀವಿ, ಸೀಸನ್ ಇದ್ದಾಗ ಎಣ್ಣೆ ಹೊಡೆಯೋದು ದುಡ್ಕೊಂತೀವಿ. ಮತ್ತೆ ಯಾವ್ಯಾವ ಸೀಸನ್ ಬರ್ತಾವ, ತಾಣದಾಗ ಮನೆ ಪನಿ ಕಟ್ಸ್ತಾವೋ ಅವ ತರ ತೆಗಿತೀವಿ, ಕಾಲಂ ಕಡ್ಡ ಇದು ಕಾಲಂ ಕಡ್ಡ ತೆಗಿತೀವಿ, ಅಂತವೆಲ್ಲ ಕೆಲಸ ಮಾಡ್ಕೊಂತಿರ್ತೀವಿ. ಅಂದ್ರೆ ಎಣ್ಣೆ ಹೊಡೆಯೋದು ಹೆಂಗ್ ಮಾಡ್ತೀರಿ? ಎಣ್ಣೆ ಅವ್ರದೇನಾ ಅಥವಾ ಏನು ಅವರೇ ತಂದು ಕೊಡ್ತಾರ? ಈಗ ಪೆಟ್ರೋಲ್ ಗಿಟ್ರೋಲ್ ಬೇಕಾಗ್ತದ, ಖರ್ಚು ಇರ್ತದ ಗನ್ ಪಂಪಿಗೆ? ಪೆಟ್ರೋಲ್ ಅವ್ರದ್ದು, ಗನ್ ಅಷ್ಟೇ ನಮ್ದು, ಗನ್ ನಾವು ತಗೊಂಡ್ ಹೋದ್ರೆ ಪೆಟ್ರೋಲ್ ಅವ್ರದ್ದು, ಎಣ್ಣೆ ಅವ್ರದ್ದು. ನಮಗೆ ಎಕರೆಗೆ 300 ರೂಪಾಯಿ ಕೊಡ್ತಾರೆ. ಎಕರೆಗೆ 300 ರೂಪಾಯಿ? ನೀವು ಎಷ್ಟೊತ್ತಿಗೆ ಹೋಗ್ತೀರಿ ಹೊಲಕ್ಕೆ? ಹೊಲಕ್ಕೆ 8 ಗಂಟೆಗೆ ಹೋಗ್ತೀವಿ. 8 ಗಂಟೆಗೆ ಹೋಗಿ ಉದಾಹರಣೆಗೆ ಒಂದ್ 2 ಎಕರೆ ಬಡಿಯಬೇಕಪ್ಪ, ಎಷ್ಟೊತ್ತಿಗೆ ಆಗ್ತದ? 2 ತಾಸು 3 ತಾಸು, 2 ಎಕರೆ ಹೊಲ ಇದ್ರೆ 2 ತಾಸು 3 ತಾಸು ಹೊಡ್ಕೊಂಡ್ ಬರ್ತೀವಿ. ಅಂದ್ರೆ ಎಣ್ಣೆ ಅವ್ರದೇ? ಎಣ್ಣೆ ಅವ್ರದೇ. ಪೆಟ್ರೋಲ್ ಅವ್ರದೇ? ಪೆಟ್ರೋಲ್ ಅವ್ರದೇ. ಏನ್ ನೀವೇನಾದ್ರು ನಿಂದ್ರಬೇಕು, ಅವ್ರೆಲ್ಲ ನೀರ್ ಎತ್ತಾಕ್ಬೇಕು, ಎಣ್ಣೆ ಕೊಡ್ಬೇಕು, ಕಲಿಸ್ಕೊಂಡು ಹೊಲ ಹೊಡಿತೀರಿ? ಹೊಲ ಹೊಡಿತೀವಿ ಅಷ್ಟ. ನೋಡ್ರಿ, ಈಗ ರಾಸಾಯನಿಕ ಸಿಂಪರಣೆ ಮಾಡೋದು ಬಹಳ ಕಷ್ಟದ ಕೆಲಸ. ಯಾಕಂತಂದ್ರೆ ಈಗ ಉಸಿರಾಟ ಜೊತೆ ಹೋಯ್ತು, ಬಾಯಾಗ ಹೋಯ್ತು ಅಪ್ಪ ಅಂತಂದ್ರ ಕೆಲವೊಂದ್ಸಲ ಅಪಾಯ ಆಗ್ತದೆ. ಹೆಂಗ್ರಿ ಮತ್ತೆ ಏನಾದ್ರು ಎಚ್ಚರಿಕೆ ತಗೊಂತೀರನ? ಏನಾದ್ರು ಎಚ್ಚರಿಕೆ ತಗೊಂಡು ಮಾಡ್ತೀವಿ, ಮತ್ತೆ ದೇವ್ರ ಕಡೆ ದಯವಾದು ನಮ್ಮ ನಮ್ಮ ಹಣೆ ಬಾರ ಅದು. ನಾವು ಎಲ್ಲ ಸೇಫ್ಟಿಗೆ ಬಾಯಿಗೆ ಮಾಸ್ಕ್ ಟಾವೆಲ್ ಕಟ್ಕೊಂಡು ಏನೇನು ಮಾಡ್ಕೊಂಡು ಮಾಡ್ತೀವಿ, ಅದು ದೇವ್ರ ದಯವಾದ. ಒಂದ್ಸರ್ತಿ ಎಣ್ಣೆ ಹೊಡ್ಯಾಕ ಹೋಗಿದೀವಿ, ಒಂದ್ 8 ದಿನ ಹಿಂದೆ ಯಾವ್ದು ಆಗ್ರದಲ್ಲಿ ಎಣ್ಣೆ ಕೊಟ್ಟಿದ್ರು ಅಂತ ಆ ಎಣ್ಣೆ ಹೊಡೆದು ಬಿಟ್ಟಿದೆ. 3 ದಿನ ಬೆನ್ನ ಜಾಸ್ತಿ ಊರೋದು, ತುರ್ಸೋದು, ಹಂಗಾತು. 8 ದಿನ ದವಾಖಾನೆಗೆ ತೋರಿಸ್ಕೊಂಡು 8 ದಿನ ಆದ್ಮೇಲೆ ಮತ್ತೆ ನಾ ಎಣ್ಣೆ ಹೊಡ್ಯಾಕ ಚಾಲು ಮಾಡಿವಿ. ನೋಡ್ರಿ, ಇಲ್ಲೊಂದ್ಸಲ ಏನಾಗ್ತದೆ, ಬಹಳಷ್ಟು ಔಷಧಿಗಳು ಸ್ಟ್ರಾಂಗ್ ಇರ್ತವೆ. ನಾವು ಮಾಸ್ಕ್ ಹಾಕೋಬೇಕು, ಕೈಯಾಗ ಗ್ಲೌಸ್ ಗಳು ಹಾಕೋಬೇಕು, ಏನಪ್ಪ ಅಂದ್ರೆ ಕಣ್ಣಿಗೆ ಕನ್ನಡಕ ಚಸ್ಮಾ ಹಾಕೋಬೇಕು, ಇವೆಲ್ಲವುಗಳನ್ನ ಎಚ್ಚರಿಕೆ ವಹಿಸಬೇಕು. ಈ ಹಳ್ಳಿಯಾಗ ಎಲ್ಲಿ ಸಿಗ್ತಾವಪ್ಪ, ನಾವು ಸಿಟಿಯಲ್ಲಿ ಸಿಗ್ತಾವ ಹಳ್ಳಿಯಲ್ಲಿ, ಯಾವ ಇದ್ದವಲ್ಲಿ ಕಣ್ಣಾಗ ಹಾಕೊಂಡು ಟಾವೆಲ್ ಕಟ್ಕೊಂಡು ಮಾಡ್ಕೊಂಡ್ ಇರ್ತೀವಿ. ಎಣ್ಣೆ ಕಲ್ಸತ್ನಾಗೂ ಕೂಡ ನೀವೆಲ್ಲ ಈಗ ಬಕೆಟ್ ನಾಗ ಹಂಗೆ ಹೆಂಗ್ ಬೇಕಂಗೆ ಏನ್ ಮಾಡ್ತಾರೆ, ಪುಡಿ ಗೊಬ್ಬರ ಒಂದ್ರಲ್ಲೇ ಹಾಕಿ ಮತ್ತೆ ಅದನ್ನೇ ಎಣ್ಣೆ ಸ್ಪ್ರೇ ಮಾಡೋದು, ಇವೆಲ್ಲವೂ ಸುರಕ್ಷತಾ ಕ್ರಮಗಳನ್ನ ತಗೋಬೇಕು. ಮಾಡ್ತೀವಿ ಆ ತರ ಮಾಡ್ತೀವಿ, ದೇವರ ಆಟ. ನೋಡ್ರಿ, ಒಂದ್ ಸೀಸನ್ ಈಗ ಸಪೋಸ್ ಆಗಿ ಈಗ ತೊಗರಿ ಎಣ್ಣೆ ಹೊಡೆ ಸೀಸನ್ ಐತಿ, ನೀವು ಒಂದ್ ಸೀಸನ್ ಈಗ ಈಗ ನಿಮ್ದು ಒಂದು ಸ್ವಂತ ಗನ್ ಪಂಪ್ ಮಿಷನ್ ತಗೊಂಡು ಹೊಡ್ಯಾಕ್ ಹೋಗ್ತೀರಿ, ಎಷ್ಟು ದುಡಿತೀರಿ ಅಂದಾಜಾಗಿ ಒಂದ್ ಸೀಸನ್? ಒಂದ್ ಸೀಸನ್ ಈಗ 50,000, 40,000, 60,000 ತನ ದುಡಿದೀವಿ. ಮುಂಜಾನೆ ಎದ್ಕೊಂಡು ಹೋಗ್ಬೇಕು. ಈ ವರ್ಷ ಸ್ವಲ್ಪ ಕಡಿಮೆ ಐತಿ, ಯಾಕಂದ್ರೆ ತೊಗರಿ ಜಾಸ್ತಿ ಬೆಳೆದ್ ಬಿಟ್ಟೈತಿ. ಈಗ ಗನ್ ಪಂಪಿಂಗ್ ಡಿಮ್ಯಾಂಡ್ ಇಲ್ಲ, ಅವ್ ಬಂಡಿಲೆ ಟ್ರಾಕ್ಟರ್ ಎಲ್ಲ ಹೊಡ್ಸಾಕತ್ತಾರ, ಅವ್ರಿಗೆ ಸ್ವಲ್ಪ ಡಿಮ್ಯಾಂಡ್ ಐತಿ. ನಮಗೂ ಸೀಸನ್ ಕಡಿಮೆ ಐತಿ ಈ ವರ್ಷ. ಟ್ರಾಕ್ಟರ್ ಆಪರೇಟೆಡ್ ಬಂದ್ಬಿಟ್ಟವ? ಆಪರೇಟರ್ ಬಂದ್ಬಿಟ್ಟವ, ಅವ್ರಲ್ಲೇ ಅವ್ರಲಿಂದ ಜಾಸ್ತಿ ಹೊಡಿಸ್ತಾರ. ನಮ್ ಕಡೆ 1 ಎಕರೆ 1.5 ಎಕರೆ ಇದ್ದವ್ರು ಹೇಳ್ತಾರ, ಅವ್ರ ಕಡೆ 1 ಎಕರೆ 2 ಎಕರೆ ಹೊಡ್ಕೊಂಡ್ ಬರ್ತೀವಿ. ಹೆಂಗ್ರಿ ಅದು ನೀವ್ ಇಟ್ಕೋಬಹುದು ಏನೋ ಟ್ರಾಕ್ಟರ್ ಇಟ್ಕೊಂಡು, ಅಥವಾ ಅದ್ರಂಗೆ ನೀವೇನಾದ್ರೂ ಸೀಸನ್ ಇದ್ದಾಗ ಅದನ್ನ ಎಣ್ಣೆ ಹೊಡಿಬೇಕು, ಬೇರೆ ಸೀಸನ್ ಇದ್ದಾಗ ಏನೋ ಒಂದು ಟ್ರ್ಯಾಕ್ಟರ್ ತಗೊಂಡು ಬೇರೆ ಮಡಿಕೆ ಕುಂಟಿ ಏನೋ ಟಿಲ್ಲರ್ ಪಟ್ಲರು ಅವುಗಳನ್ನ ಮಾಡ್ಕೋಬೇಕು, ಏನೋ ಒಂದು ಯಂತ್ರ ಮಾಡ್ಕೊಂಡ್ರೆ ನಿಮಗೆ ಈ ಕೂಲಿ ಮಾಡೋ ತಪ್ಪದಂತ ನಾ ಹೇಳ್ತೀನಿ. ಇಲ್ಲ ಮಾಡ್ಕೋಬೇಕಂದ್ರೆ ದುಡ್ಡು ಇರ್ಬೇಕಲ್ಲ, ಈಗೆಲ್ಲ ಅವು ಈಗೆಲ್ಲ ದುಡ್ದಿದ್ದು ಕೂಲಿ ಮಾಡಿದ್ದು ಎಲ್ಲ ಮಕ್ಕಳಿಗೆ ಸರಿ ಆಗತ್ತವು. ಟ್ರ್ಯಾಕ್ಟರ್ ತಗೋಬೇಕು ಮತ್ತೆ ಮಿಷಿನ್ ತಗೋಬೇಕಂದ್ರೆ ಆಗಲ್ಲ, ರೊಕ್ಕ ಇಲ್ಲಲ್ಲ. ಗೌರ್ಮೆಂಟ್ ಏನು ಸವಲತ್ತು ಕೊಟ್ಟರು ಮಾಡಬಹುದು, ಗೌರ್ಮೆಂಟ್ ಏನು ಸವಲತ್ತು ನಮಗೆ ನಾವು ಇನ್ನೋರಿಗೆ ತಗೊಂಡಿಲ್ಲ, ನಾವು ಕೇಳಿಲ್ಲ. ಗಂಡ ಹೆಂಡತಿ ಕೂಲಿಗೆ ಹೋಗ್ತೀರಿ? ಗಂಡ ಹೆಂಡತಿ ಇಬ್ಬರು ಕೂಲಿಗೆ ಹೋಗ್ತೀವಿ. ಸಪೋಸ್ ಆಗಿ ಒಂದೊಂದು ದಿವಸ ಈಗ ಕೂಲಿ ಸಿಗೋದಿಲ್ಲ ಅಥವಾ ದಿನಾಲು ಕೂಲಿ ಸಿಗ್ತದ ನಿಮ್ಗೆ? ದಿನ ಕೂಲಿ ಸಿಗ್ಲಿಕ್ಕಂದ್ರೆ ಮನೆ ಹೊಲ ಕೆಲಸ ಮಾಡ್ತೀವಿ, ಹೊಲದ ಕೆಲಸ ಇದ್ರೆ ಕೆಲ್ಸಕ್ಕೆ ಹೋಗ್ತೀವಿ, ಕೆಲಸ ಇರ್ಲಿಕ್ಕಂದ್ರೆ ಮನೆ ಕೆಲಸ ಮಾಡ್ತೀವಿ. ಮನೆ ಕೆಲಸ ಹೊಲ್ದಾಗ ಏನು ಕಸ ಕಡ್ಡಿ ಇದ್ದು ಹೊಲ ನೋಡ್ಕೊಂತಿರ್ತೀವಿ. ಅಂದ್ರೆ ಏನಿಲ್ಲಗೆಂಪ ಅಂತ ದುಡಿಮೆನೆ, ಒಂದ್ ದಿವಸ ನೀವು ಮನೆ ಕೂತಿಯಪ್ಪ ಅಂತಂದ್ರೆ ನಿಮ್ಗೆ ಲಾಸ್. ಲಾಸ್ ಒಂದಿನ ಮನೆ ಕುಂದ್ರೆ ಲಾಸ್. ಲಾಸ್ ಅಂದ್ರೆ ಕೂಲಿ ಹತ್ತದ ಹಳ್ಳಿಗ ಕೆಲಸ ಮಾಡೋರು ಇದಾರ? ಅದರ ಕೆಲಸ ಪ್ರತಿಯೊಬ್ಬರಿಗೆ ಕೆಲಸ ಸಿಗತ್ತಂತಿಲ್ಲ ನಮ್ಗೆ ಸ್ವಲ್ಪ, ಯಾಕಂದ್ರೆ ಊರಲ್ಲಿ ನಮಗೆ ಜಾಸ್ತಿ ಕರೀತಾರ, ಈ ಕೆಲಸ ಮಾಡುವ ಆ ಕೆಲಸ ಮಾಡುವಂತ ದುಡಿತೀವಿ ನಾವು. ಹೇಳದ್ ಕೆಲಸ ಎಲ್ಲ ಮಾಡ್ತೀವಿ, ಎಣ್ಣೆ ಹೊಡೆದಾಯ್ತು, ಕಟ್ಟಿಗೆ ಹೊಡೆದಾಯ್ತು, ಮನೆ ಕಟ್ಟದಾಯ್ತು, ಏನಾದ್ರು ಕಲ್ಲ ಊರದಾಯ್ತು, ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡ್ಬಿಡ್ತೀವಿ. ಎಲ್ಲ ಕೆಲಸ ಯಾವ್ದು ಈ ಕೆಲಸ ಇಲ್ಲ ಅಂತಲ್ಲ, ಎಲ್ಲ ಕಟ್ಟಿಗೆ ಸಿಗೋದು ಇಟ್ಕೊಂಡು ಕಡ್ಡ ತೆಗೆಯೋದು, ಮನೆ ಹಳೆ ಮನೆ ಇದ್ದು ಕೆಡವು, ಏನ್ ಕೆಲಸ ಇದ್ರೂ ಮಾಡ್ಕೊಡ್ತೀವಿ. ನೋಡ್ರಿ ಕಟ್ಟಿಗೆ ಅವಾಗ ಒಲೆಗ ಕಟ್ಟಿಗೆ ಬಳಸ್ತಿದ್ರು, ಈಗೆಲ್ಲ ಗ್ಯಾಸ್ಗಳು ಬಂದವ, ಈಗ ಕಟ್ಟಿಗೆ ಒಡೆಯೋದು ಕೆಲಸ ಕರೀತಾರ? ಕರೀತಾರೆ, ಯಾಕಂದ್ರೆ ದೇವ್ರದ ಹೆಂಡ್ರಿ ಇದ್ದ ಯಾವ ಮದುವೆ ಕೆಲಸ ಇದ್ರೆ ಬರೀ ಗ್ಯಾಸ್ ಮೇಲೆ ಮಾಡಲ್ಲ, ಕಟ್ಟಿಗೆಲ ಮಾಡಿಸ್ತಾರ, ಕಟ್ಟಿಗೆನು ಬರ್ತಾವ ಜಾತ್ರೆಗೆ, ಯಾವ ದೀಪಾವಳಿಗ ದಸರಾ ಹಬ್ಬಕ್ಕ ಸಿಗಸ್ತಾರ ಕಟ್ಟಿಗೆ. ದಸರಾ ಹಬ್ಬ ಬಂದ್ರೆ ಅದ್ರಾಗ ಒಂದ್ 5,000 ದುಡಿತೀನಿ, ಜಾತ್ರೆಗೆ ಒಂದ್ 5,000 ಹಂಗ ದುಡ್ಕೊಂತಿರ್ತೀವಿ. ಕಟ್ಟಿಗೆ ಏನು ಬರ್ತಾವ ಅವ್ರ ಕಟ್ಟಿಗೆ ಕಡೆಯಕ್ಕೆ ನಿಮಗೆ ದೊಡ್ಡ ದೊಡ್ಡ ಕೊಡ್ಲಿ ಬೇಕಾಗ್ತದ, ಅವೆಲ್ಲ ಗನ್ ಬೇಕಾಗ್ತದ ಅದವ? ಹಾ, ಕೊಡ್ಲಿ ಅದಾವ, ಗನ್ ಅದಾವ, ಚಾನಾ ಅದಾವ, ಎಂತ ಬಡ್ಡಿ ಇದ್ರು ಶುಲ್ಕ ಕೊಡ್ತೀವಿ ಅವ್ರಿ. ಅಂದ್ರೆಲ್ಲ ಶ್ರಮ ಬೇಕು, ಹೊಡಿಬೇಕದನ್ನ ಹೊಡಿಬೇಕು, ಮಕ್ಕಳ ಸಲಹೆ ದುಡಿಬೇಕು, ಹೊಡಿಬೇಕು, ಮಕ್ಕಳ ಸಲಹೆ ಸಾಕ್ಬೇಕಂತ ಓದಿಸ್ಬೇಕಂತ ಕಷ್ಟ ಪಡಕತ್ತೀವಿ ಅಷ್ಟ. ಅದೇ ಮಕ್ಕಳು ಶಾಣ ಆಗ್ಬೇಕು ನೋಡ್ರಿ, ಬಹಳ ಖುಷಿ ಆಯ್ತು. ಯಾಕಂತಂದ್ರ ಈಗಿನ ಕಾಲದಲ್ಲಿ ಬಹಳಷ್ಟು ಹೊಲ ಇದ್ರು ಕೂಡ, ಆಸ್ತಿ ಇದ್ರು ಕೂಡ, ಇಷ್ಟೆಲ್ಲ ಪರಿಶ್ರಮ ಪಟ್ಟು ಹಂಚಿಕೆಯಿಂದ ಬಾಳೆ ಮಾಡೋರು ಬಹಳ ಕಡಿಮೆ ಇದ್ದುದ್ರು ಕೂಡ. ಅವರು ಕೆಲವೊಬ್ರು ನೋಡ್ರಿ, ಒಂದ್ ವಿಚಾರ ಏನು ಅಂತಂದ್ರೆ, ಬಹಳಷ್ಟು ಎಕರೆ ಭೂಮಿ ಇರ್ತದ, ಆಸ್ತಿ ಇರ್ತದ, ಮಾಡಿರಂಗಿಲ್ಲ. ಮುಖ್ಯವಾಗಿ ನಿಮ್ಗೆ ಮಾಡ್ಬೇಕಂತ ನಿಮಗೆ ಭೂಮಿ ಇಲ್ಲ. ಭೂಮಿ ಇಲ್ಲ ಮಾಡ್ಬೇಕು, ನಮಗೂ ಹೊಲ ಮನೆ ಮಾಡ್ಬೇಕು, ಎಲ್ಲ ಮಾಡ್ಬೇಕಂತ ಆಸೆ ಇದೆ, ಹೊಲ ಇಲ್ಲ, ಏ ಬೇರೆ ಹೊಲದಾಗ ಮಾಡ್ಬೇಕು. ಹಿಂಗಿರ್ತದೆ, ವ್ಯತ್ಯಾಸಗಳು ಇರ್ತದೆ. ಅದಕ್ಕೆ ನಾವು ಈಗ ನಿಮ್ಗೆ ನೋಡ್ರಿ, ಈಗ ಮಗಳನ್ನ ಒಬ್ಬಕಿನ MSc ಮಾಡಿಸಿ, BEd ಮಾಡಿಸಿ, BSc ಮಾಡಿಸಿ, ಸೈನ್ಸ್ ಮಾಡಿಸಿ, ಅವಳನ್ನ ಒಂದು ಒಳ್ಳೆಯ ಪೊಸಿಷನ್ ತಂದ್ಕೊಟ್ರಿ, ಮಗನು ಕೂಡ ಒಬ್ಬ ಕಾಮರ್ಸ್ ಮಾಡ್ಕೊಂಡ್ರಿ, ಇನ್ನೊಬ್ಬನು ಪದವಿ ಓದಾಕತ್ತಾರ, ಮೂರು ಮಕ್ಕಳಿಗೂ ಒಂದು ಗುಣಾತ್ಮಕ ಶಿಕ್ಷಣವನ್ನ ಕೊಟ್ರಿ. ಕೊಟ್ಟಿವಿ ಮಕ್ಕಳಿಗೆ, ಮಕ್ಕಳ ಸಲಹೆ ದುಡಿಯಾಕತ್ತೀವಿ. ಗಳಿಗೆ ಮಾಡಿ ದೊಡ್ಡ ಆಸ್ತಿ ತಗೊಳ್ಳೋದಿಲ್ಲ, ಮಕ್ಕಳ ಆಸ್ತಿ ಅಂತ ಮಕ್ಕಳ ಸಲಹೆ ಕಷ್ಟ ಪಡಕತ್ತೀವಿ ಅಷ್ಟೇ. ನೋಡ್ರಿ ಈಗ 40-45 ವರ್ಷ ವಯಸ್ಸು ನಿಮ್ಗೆ, ಮತ್ತೆ ಹೆಂಗ್ರಿ ಇದೇ ಇವ್ರಿಗೂ ಇದೇ ಕೂಲಿ ನಾಲಿ ಕೆಲಸ ಮಾಡ್ಬೇಕಂತದ, ಮತ್ತೆ ಏನಾದ್ರು ಒಂದು ಉದ್ಯೋಗ ಮಾಡ್ಕೊಂಡು ಏನೋ ಒಂದು ಕೆಲಸ ಪುಟ್ಟ ಸಣ್ಣ ಪುಟ್ಟ ಕೆಲಸ ನೋಡ್ಕೊಂಡು ಸೆಟ್ಲ್ ಆಗ್ಬೇಕಂತದ? ಏನಿಲ್ಲ, ಮಕ್ಕಳ ಏನ್ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋತನ ನಾವು ದುಡಿಯೋದು. ಮಕ್ಕಳ ಯಾವಾಗ ಬ್ಯಾಡಪ್ಪ ನೀ ಇಷ್ಟು ದಿನ ದುಡಿದು ಬಿಡು ಅಂದಾಗ ಅವ್ ಬಿಡೋದು, ಅನ್ನವರಿಗೆ ನಮ್ಮ ಕೈಲಿ ಆದಷ್ಟು ದುಡ್ಕೊಂಡಿರೋದು. ನೋಡ್ರಿ ಕೂಲಿ ಕೆಲಸ ಬಹಳಷ್ಟು ಸವಾಲಿನ ಕೆಲಸ, ದಿನಾಲು ದಣಕಂ ಬರ್ತೀರಿ, ಹೆಂಗ ನಿಮ್ಗೆ ಆಯಾಸ ಆಗಲ್ಲ ಬ್ಯಾಡಪ್ಪ ಇವತ್ತು ಮನೆಗೆ ಒಂದ್ 4 ದಿವಸ ರೆಸ್ಟ್ ತಗೊಂಬಿಡಮ್ ಅಂತೇಳಿ? ಆಗಲ್ಲ, ಅದು ಮನೆಗೆ ಕುಂತ್ರೆ ನಡೆಯಂಗಿಲ್ಲ, ಶಂತಿ ನಡೆಯಂಗಿಲ್ಲ, ಶಂತಿ ಪೇಟೆ ನಡೆಯಂಗಿಲ್ಲ. ಈಗ ಆಯಾಸ ಆಗತ್ತ ದುಡ್ಕೊಂಡಿ ದಣಿಕೆ ಆಗತ್ತ ಅಂದ್ರೆ ಮಕ್ಕೊಂಡ್ರೆ ಆಗಂಗಿಲ್ಲ. ಒಂದು 2 ದಿನ ಮಕ್ಕೊಂಡ್ರೆ 3 ದಿನ ತಿನ್ನಕ್ ಸಿಗಂಗಿಲ್ಲ, ಮತ್ತೆ ಹೋಗಬೇಕು ಎಲ್ಲಾರು ಹುಡುಕಾಡಿ ಕೂಲಿಗೆ ಹೋಗಬೇಕು. ವಾರ ಸಂತಿ ನಿಂತು ಬಿಡ್ತದ, ವಾರಕ್ಕೆ 1,500-2,000 ರೂಪಾಯಿ ಶಂತಿಗೆ ಬೇಕು, ದುಡಿಯಬೇಕು. ಎಷ್ಟೋ ಇರ್ಲಿಕ್ಕಂದ್ರೆ ನಮಗ ಮಕ್ಕಳ ಖರ್ಚಿಗೆ ಇರ್ಲಿಕ್ಕಂದ್ರೆ ಶಂತಿಗೆ 2,000 ದುಡಿಯಬೇಕು. 2,000 ದುಡಿದ್ರು ಜಪಾತಿ ದವಾಖಾನೆ ಸಣ್ಣ ಪುಟ್ಟ ಇದ್ದೇ ಇರ್ತಾವ. ಏ ಇದಾವ ಲೆಕ್ಕ ಇಲ್ಲ ಅವೆಲ್ಲ. ಈಗ ಮತ್ತೆ ನಮ್ಮ ಅಪ್ಪರ್ ಗುಂಬ ಬಿದ್ದು ಕಾಲು ಮುರ್ಕೊಂಡ್ಬಿಟ್ಟಾರ, ಕಾಲು ಮುರ್ಕೊಂಡಿ ದವಾಖಾನೆಗೆ ಅದು ಆಪರೇಷನ್ ಈ ಆಪರೇಷನ್ ಅಂತ ಲಕ್ಷಣ ಗಟ್ಟಲೆ ಖರ್ಚು ಹಾಕತ್ತವ, ಸಾಲ ತೆಗಿಬೇಕು ಮಾಡಬೇಕು, ಮತ್ತೆ ದುಡಿಬೇಕು ಮುಡಿಸ್ಬೇಕು. ರಟ್ಟಿ ದಾವತಿ ಮೇಲೆ ಮಾಡ್ಬೇಕು, ಕೈ ಮೇಲೆ ಕೂಲಿನ ಒಬ್ಬರು ಮನೆಗೆ ದುಡಿಬೇಕು ಮಾಡಬೇಕು. ಬಿಡುವಿಲ್ಲದ ಕೆಲಸ ನಿಮಗೆ, ಯಾವ್ಯಾವ ಸೀಸನ್ ಏನೇನು ಬೇಕು ಎಲ್ಲ ಕೆಲಸ ಮಾಡ್ತೀರಿ ನೀವು. ಒಂದು ಮನೆ ತೆಗೆ ಸಿಕ್ತಪ್ಪ ಅಂತಂದ್ರೆ ಅದ ಕಲಮು ಕೂಡ ತೆಗಿತೀರಿ, ಒಂದು ಒಳ್ಳೆದು ಕೆಟ್ಟದ್ದು ಕಾರ್ಯಕ್ರಮಗಳಲ್ಲಿ ಅಡಿಗೆನು ಕೂಡ ಮಾಡ್ತೀನಿ ಅಂತ ಹೇಳಿದ್ರು, ಒಳ್ಳೆ ಒಳ್ಳೆ ಅಡಿಗೆಗಳನ್ನ ಮಾಡ್ತೀವಿ. ಸಣ್ಣ ಪುಟ್ಟ ಮದುವೆ ಕಾರ್ಯಕ್ರಮ ಇದ್ರೆ ಮಾಡ್ತೀವಿ, ಅಡಿಗೆ ಮಾಡ್ತೀವಿ. ಯಾರು 500 ಕೊಡ್ತಾರೆ, ಯಾರು 1,000 ಕೊಡ್ತಾರೋ, ನಾವು ಇಷ್ಟು ಕೊಡುವಂತ ನಾವು ಕೇಳಕ್ ಹೋಗಂಗಿಲ್ಲ, ಅವರು ತಿಳಿದಷ್ಟು ಕೊಟ್ಟು ಮನೆ ತಗೊಂಬರ್ತೀವಿ. ಅಡಿಗೆ ಮಾಡಕ್ ಬರ್ತದೆ, ಮಾಡ್ತೀವಿ ಅಡಿಗೆ. ದೊಡ್ಡ ದೊಡ್ಡ ಕಾರ್ಯಕ್ರಮಗಳು, ಪುಣ್ಯಾರಾಧನೆ, ನಮ್ಮ ಹಬ್ಬ ಹರಿದಿನಗಳಲ್ಲಿ ದೊಡ್ಡ ದೊಡ್ಡ ಇರ್ತಾವಲ್ಲ, ಅನ್ನ ಸಾಂಬ್ರು ಮತ್ತೆ ಬದನೆಕಾಯಿ ಇವೆಲ್ಲ ಅಡಿಗೆ ಮಾಡ್ತೀವಿ. ಏನ್ ಅಡಿಗೆ ಇದ್ದು ಮಾಡ್ಕೊಡ್ತೀವಿ, ಅಡಿಗೆ ಹುಗ್ಗಿ ಹುಗ್ಗಿ ಪಾಯಸ ಏನಿದ್ದು ಮಾಡ್ತೀವಿ. ಯಾರು ತಿಳಿದವರು ಕೊಡ್ತಾರ, 1,000, 1,500 ಕೊಡ್ತಾರ, ತಗೊಂಬರ್ತೀವಿ. ಅವ್ರು ಕೊಟ್ಟಷ್ಟು ನಾ ಇಷ್ಟ ಕೊಡಂತ ಕೇಳಂಗಿಲ್ಲ, ಅವ್ರು ಕೊಟ್ಟಷ್ಟು ತಗೊಂಬರ್ತೀವಿ. ಅಡಿಗೆ ಮಾಡೋದು ಮಾತ್ರ ಕೂಲಿ ಕೇಳಂಗಿಲ್ಲ, ಅವ್ರು ಕೊಟ್ಟಷ್ಟು ತಗೊಂಬರ್ತೀವಿ. ಧರ್ಮದ ಕೆಲಸಪ್ಪ ಅಡಿಗೆ ಮಾಡಿದ್ದು, ಅನ್ನದ ಕೆಲಸ ಕೊಟ್ಟಷ್ಟು ಕೊಡ್ಲಿ ಅಂತೇಳಿ ಇವ್ರಿಗೆ ಅಡಿಗೆ ಇಷ್ಟು ಕೊಡ್ಬೇಕಂದ್ರೆ ನಾ ಯಾರಿಗೆ ಕೇಳಂಗಿಲ್ಲ, ಅವ್ರು ತಿಳಿದಷ್ಟು ಕೊಡ್ತಾರ ತಗೊಂಬರ್ತೀವಿ. ಕೊಟ್ಟಾರ ಕೊಡ್ತಾರ, ಕೊಡ್ಲಿಕ್ಕಂದ್ರೂ ಖಾಲಿ ಮನೆಗೆ ಬರ್ತೀವಿ. ಹೆಂಗ್ರಿ ಇಷ್ಟೆಲ್ಲ ಕಷ್ಟ ಪಡ್ತಿರಲ್ಲ ಮಕ್ಕಳು, ಸಾಕಪ್ಪ ದುಡಿತಿದ್ದಿ ಸಾಕು ನಾನು ಬರ್ತೀನಿ ನನ್ನ ಜೊತೆ ಎಲ್ಲರೂ ಸೇರಿ ಹೋಗೋಣ ಅಂತ ಅಂದ್ಬಿಟ್ಟು ಏನಾರು ದುಡಿಯೋ ಮನಸ್ಸು ಕಡೆ ಮಾಡ್ತಾರ? ಯಾರು ಮಾಡಿಲ್ಲ, ಇನ್ನೂರಿಗೆ ಮಾಡಿಲ್ಲ, ಇನ್ನು ಮ್ಯಾಗ ಮಾಡ್ತಾರ ಇಲ್ಲ ಗೊತ್ತಿಲ್ಲ. ಮಗಳ ಅಂತಳ ಸಾಕಪ್ಪ ದುಡಿಬೇಡ ಅಂತಳ, ಈಗ ಏ ಮಕ್ಕಳೇನು ಇನ್ನೋರಿಗೆ ಯಾವ ಇಬ್ಬರಾದ್ರ ಯಾರು ದುಡಿಬೇಡ ಅಂತ ಯಾರು ಹೇಳಿಲ್ಲ, ಮೊದಲೇ ರೊಕ್ಕ ಕೊಡು ಅಂತಾರ. ಯಾಕಂತಂದ್ರೆ ಅವ್ರು ಕೊಟ್ಕೊಂತ ಓದಿವ್ ಅಂತಂದ್ರೆ ದುಡ್ಡಿನ ವ್ಯಾಲ್ಯೂ ಅವ್ರಿಗೆ ಗೊತ್ತಾಗಿಲ್ಲ. ಅಷ್ಟಪ್ಪ ಈಗ ನಾ ಅಷ್ಟು ದುಡಿತೀನಿ ಈಗ ನನ್ ಜೊತೆ ಇವತ್ತೊಂದು ಸ್ವಲ್ಪ ಆಮೇಲೆ ನಾಳೆ ನೀನ್ ರೊಕ್ಕ ಕೊಡ್ತೀನಿ ಅಂತಂದಾಗ ಆ ಶ್ರಮ ನೀವೇನ್ ಕಷ್ಟ ಪಡ್ತಿರಲ್ಲ ಆ ಶ್ರಮ ಮಕ್ಕಳಿಗೆ ಗೊತ್ತಾಗಬೇಕು. ಗೊತ್ತಾಗ್ಬೇಕಂದ್ರೆ ನಾವು ಬೇಡ, ನಾವು ಕಷ್ಟಪಟ್ಟಿದ್ದು ಮಕ್ಕಳಿಗೆ ಆ ಕೆಲಸದ ಮುಖನ ತೋರಿಸಬೇಡ ಅಂತ ತೋರಿಸಬಾರ್ದಂತ ನಾವು ದುಡಿಯಾಕೈತಿವಿ, ಅವ ಮಕ್ಕಳಿಗೆ ತಿಳಿಬೇಕಷ್ಟ. ಆಯ್ತು, ಅವ್ರು ಕೂಡ ಅರ್ತ್ಕೊಂಡು ತಂದೆ ತಾಯಿಗಳ ಕಷ್ಟವನ್ನ ನೋಡ್ಕೊಂಡು ಒಳ್ಳೆ ವಿದ್ಯಾಭ್ಯಾಸವನ್ನ ಮಾಡ್ಕೊಂಡು ಒಂದು ಆಸ್ತಿಯನ್ನ ಮಾಡಿದ್ರಪ್ಪ ಅಂತಂದ್ರೆ ನೀವು ಇಷ್ಟು ದಿವಸ ಏನು ಕಷ್ಟಪಟ್ಟಿರಲ್ಲ ಅದಕ್ಕೊಂದು ಸಾರ್ಥಕ ಸಮಾಧಾನ ಸಿಗ್ತದೆ. ಅದೇ ಸಮಾಧಾನ, ಅವ್ರ ಮೇಲೆ ಭರವಸೆ ಇಟ್ಕೊಂಡು ಕುಂತೀವಿ ನೋಡಿ. ಈಗ ಅವರ ಸಮಾಧಾನ ಕೊಡಬೇಕು, ಮನೆ ಕುಂದ್ರಿಸ್ಬೇಕು, ಬೇಡಪ್ಪ ದುಡಿಬೇಡ ಅಂತ ಅವರ ಹೇಳ್ಬೇಕು ನಮಗೆ. ಹೌದು ನೋಡ್ರಿ, ಬಹಳಷ್ಟು ಖುಷಿ ಆಯ್ತು. ಒಬ್ಬ ಸಣ್ಣ ರೈತರು ಅತಿ ಕಡಿಮೆ ಭೂಮಿಯನ್ನ ಹೊಂದಿತು ಅಂತವ್ರು ಮಕ್ಕಳನ್ನ ಒಂದು ಒಳ್ಳೆ ಸ್ಥಾನಕ್ಕೆ ತರಬೇಕಂತ ಹೇಳಿ ಪ್ರಯತ್ನವನ್ನ ಮಾಡಕತ್ತೀರಿ, ಒಳ್ಳೆ ಶಿಕ್ಷಣವನ್ನ ಕೊಡ್ಸಾಕತ್ತೀರಿ, ಕೈಗೆ ಸಿಕ್ಕಂತ ಕೆಲಸವನ್ನ ಯಾವುದೇ ಒಂದು ಮುಲಾಜಿಲ್ಲದೆ ಅಥವಾ ಯಾವುದೇ ಒಂದು ಹಿಂಜರಿಕೆ ಇಲ್ಲದೆ ಎಲ್ಲಾ ಕೆಲಸವನ್ನ ಮಾಡುವಂತಹ ಜಯಮಾನ ನಿಮ್ಮದು. ಕೃಷಿ ಬದುಕಿನಲ್ಲಿ ಮುಖ್ಯವಾಗಿ ಕೂಲಿಯನ್ನ ಮಾಡ್ತಾನೆ ಒಂದು ವ್ಯವಸ್ಥಿತವಾದಂತಹ ಒಂದು ಬದುಕನ್ನ ಮಾಡ್ಕೊಂಡು ಹೋಗ್ಲಿಕ್ಕೆ ವ್ಯವಸ್ಥೆ ತಾವು ಮಾಡ್ಕೊಂಡಿರಿ. ಇದನ್ನ ಗಮನಿಸಬೇಕು. ಇರುವಂತಹ ಭೂಮಿಯಲ್ಲಿ ನಾವು ಅಳಕನ್ನ ನೋಡಿರ್ತೀವಿ, ನಮ್ಮ ಹೊಲ ಇಲ್ಲ ನಮ್ಮ ಹೊಲ ಇಲ್ಲ ಅಂತ ಹೇಳ್ತಿರ್ತಾರೆ. ಇರುವಂತ ಒಂದೆರಡು ಎಕರೆ ಭೂಮಿಯನ್ನ ನೀಟ್ ಆಗಿ ಮಾಡಿಕೊಂಡು ಜೊತೆಗೆ ಇತರರ ಕೆಲಸವನ್ನ ಮಾಡಿಕೊಂಡು ನಮ್ಮ ಸಂಸಾರವನ್ನು ನೋಡ್ಕೊಂಡು ಹೋದಾಗೆ ಜಾಣತನದ ಬದುಕು, ಜಾಣತನದ ಕೃಷಿ ಅಂತ ಹೇಳಿ ನಾವು ಅದನ್ನ ಮಾಡ್ಕೋತೀವಿ. ನಾರಾಯಣ ಅವರೇ, ಬಹಳ ಖುಷಿ ಆಯ್ತು ತಾವೊಬ್ಬ ಯುವಕರು ಜೊತೆಗೆ ಸಣ್ಣ ವಯಸ್ಸಿನಿಂದನೇ ಶ್ರಮವನ್ನ ಪಟ್ಕೊಂಡು ಕೆಲಸವನ್ನ ಮಾಡಿ ಬದುಕಿದವರು. ನಿಮ್ಮ ಶ್ರಮಕ್ಕೆ ತಕ್ಕಂತೆ ಮಕ್ಕಳು ಕೈ ಹಿಡಲಿ, ಅವರು ವಿದ್ಯಾವಂತರಾಗಿ ನಿಮ್ಮ ಮುಂದಿನ ದಿನಗಳಲ್ಲಿ ನಿಮಗೆ ಆಸರಾಗಲ ಅಂತ ಹೇಳ್ತಾ ಆರೋಗ್ಯವನ್ನ ಕಾಪಾಡಿಕೊಳ್ಳ್ರಿ, ನಮ್ಮ ಜೊತೆಗೆ ಒಳ್ಳೆ ಆಹಾರವನ್ನ ಸೇವನೆ ಮಾಡ್ರಿ, ನಿಮ್ಮ ಬದುಕು ಚೆನ್ನಾಗಿರಲಿ ಅಂತ ಹೇಳ್ತಾ ನಮ್ಮ ಜೊತೆ ಕೆಲವು ವಿಚಾರಗಳನ್ನ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೆ ಲಿಂಗಸ್ಕೂರು ತಾಲೂಕಿನ ಆಶಿಹಾಳ್ ಗ್ರಾಮದ ನಾರಾಯಣ ಅವರ ಕೂಲಿ ಕೆಲಸದ ಅನುಭವಗಳನ್ನು ಕೇಳಿದಿರಿ. ಹರ ಜೋಖಿಮ್ ಸೇ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯ್ ಸಂಕಟ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೆ ಯಾ ಬಾಢ್ ಆ ಜಾಯ್ ಕೋಯಿ ಡರ್ ನಹಿ, ಅಬ್ ಓಲೆ ಪಡೆ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯ್ ಕೋಯಿ ಫಿಕ್ರ ನಹಿ, ಕ್ಯೋಂಕಿ ಹಮ್ನೆ ಲಿಯಾ ಹೈ ಪ್ರಧಾನ ಮಂತ್ರಿ ಫಸಲ್ ಬಿಮಾ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत. ರೈತ ಬಾಂಧವರೇ, ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತೆ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳು ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು ಚದುರಿದಂತೆ ತುಂತುರು ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 31.4 ರಿಂದ 35.9 ಡಿಗ್ರಿ ಸೆಲ್ಸಿಯಸ್, ಹಾಗೆಯೇ ಕನಿಷ್ಠ ಉಷ್ಣಾಂಶ 21.9 ರಿಂದ 22.9 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 73-87% ಮತ್ತು ಕನಿಷ್ಠ ಆರ್ದ್ರತೆಯ ಪ್ರಮಾಣ 46-64% ಇರುವ ಸಾಧ್ಯತೆ ಇದೆ. ಹಾಗೆಯೇ ಗಾಳಿಯ ವೇಗ ಸರಾಸರಿ 9-15 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ಮುನ್ಸೂಚನೆಯನ್ನ ನೀಡಲಾಗಿದೆ. ಇನ್ನು ಹಿಂಗಾರು ಬಿತ್ತನೆಗಾಗಿ ಕಾಯ್ದಿರಿಸಿದ ಭೂಮಿಗಳಲ್ಲಿ ಮಳೆ ನೀರು ಪೋಲಾಗದಂತೆ ಇಂಗುವ ಹಾಗೆ ಮತ್ತು ಮಣ್ಣಿನ ಸವಕಳಿಯಾಗದಂತೆ ಚೌಕು ಮಡಿಗಳನ್ನು ನಿರ್ಮಿಸಿ ನೀರು ಮತ್ತು ಮಣ್ಣಿನ ಸಂರಕ್ಷಣಾ ಕ್ರಮಗಳನ್ನು ಕೈಗೊಳ್ಳಬೇಕು. ಇನ್ನು ಭತ್ತದಲ್ಲಿ ಕಂದು ಜಿಗುಹುಳು ನಿಯಂತ್ರಿಸಲು ರೈತ ಬಾಂಧವರು ಇಮಿಡಾಕ್ರೋಪಿಡ್ 0.5 ಮಿಲಿಲೀಟರ್ ಅಥವಾ ಥಯಾಮಿಥಾಕ್ಸಮ್ 0.7 ಗ್ರಾಂ ಅಥವಾ ಕ್ಲೋರ್ಫೆರಿಫಾಸ್ ಎರಡು ಕ್ಲೋರೋಫೆರಿಫಾಸ್ 2 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಭತ್ತದಲ್ಲಿ ಬೆಂಕಿ ರೋಗದ ಬಾಧೆ ಕಂಡು ಬಂದಲ್ಲಿ 1 ಗ್ರಾಂ ಕಾರ್ಬನ್ ಡೈಸಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪರಣೆಯನ್ನು ಮಾಡಬೇಕು. ಹತ್ತಿಯಲ್ಲಿ ರಸ ಹೀರುವ ಕೀಟಗಳು, ಅದರಲ್ಲಿ ಮೈಟ್ ನುಸಿಯ ಬಾಧೆ ಹಾಗೂ ಹಸಿರು ಜಿಗುವಿನ ಹುಳದ ಬಾಧೆ ಹೆಚ್ಚಾಗಿರುವ ಪ್ರದೇಶಗಳಲ್ಲಿ ರೈತ ಬಾಂಧವರು 1 ಗ್ರಾಂ ಡೈಫೆಂಥೂರಿಯಾನ್ 50 WP ಅಥವಾ 1 ಮಿಲಿಲೀಟರ್ ಸಿಪ್ರೊಮೆಸಫಿನ್ 39.5 SC ಅಥವಾ 0.30 ಗ್ರಾಂ ಡೈನಿಟ್ಫುರಾನ್ 20 SG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಹತ್ತಿ ಬೆಳೆಗೆ ಮ್ಯಾಗ್ನೀಸಿಯಂ ಸಲ್ಫೇಟ್ 10 ಗ್ರಾಂ ಮತ್ತು 19 19 19 10 ಗ್ರಾಂ ಅನ್ನು ಹೂ ಆಡುವ ಹಂತ, ಕಾಯಿ ಕಟ್ಟುವ ಹಂತ ಹಾಗೂ ಕಾಯಿ ಬಲಿಯುವ ಹಂತದಲ್ಲಿ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸುವುದರಿಂದ ಎಲೆ ಕೆಂಪಾಗುವಿಕೆಯನ್ನು ತಡೆಗಟ್ಟಬಹುದು. ಹತ್ತಿ ಬೆಳೆ ಬಿತ್ತಿದ 70 ರಿಂದ 90 ದಿನಗಳಲ್ಲಿ ಮೇಲು ಗೊಬ್ಬರವಾಗಿ ಪ್ರತಿ ಎಕರೆಗೆ 35 KG ಯೂರಿಯಾ ಮತ್ತು 15 KG ಪೊಟ್ಯಾಶ್ ರಸಗೊಬ್ಬರಗಳನ್ನು ಕೊಡಬೇಕು. ತೊಗರಿ ಬೆಳೆಯಲ್ಲಿ 50% ಹೂ ಆಡುವಾಗ ಪ್ರತಿ ಲೀಟರ್ ನೀರಿಗೆ 10 ಗ್ರಾಂ ಪಲ್ಸ್ ಮ್ಯಾಜಿಕ್ ಬೆರೆಸಿ ಸಿಂಪಡಿಸಬೇಕು ಹಾಗೂ 15 ದಿನಗಳ ನಂತರ ಮತ್ತೊಮ್ಮೆ ಇದೇ ಸಿಂಪರಣೆಯನ್ನು ಮಾಡಬೇಕು. ತೊಗರಿ ಬೆಳೆಯಲ್ಲಿ 50% ಹೂ ಬಿಟ್ಟಾಗ ಮೊದಲನೇ ಸಿಂಪರಣೆಯಾಗಿ ತತ್ತಿನಾಶಕವಾದ ಪ್ರೊಫೆನೋಫಾಸ್ 2 ಮಿಲಿಲೀಟರ್ ಅಥವಾ ಥಯೋಡಿಕಾರ್ಬ್ 0.6 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಶೇಂಗಾದಲ್ಲಿ ಸ್ಪೊಡಾಪ್ಟೊರಾ ಹತೋಟೆಗೆ 4 ಗ್ರಾಂ ಮೆಟರಿಜಿಯಂ ರಿಲೇ ಅಥವಾ 0.2 ಗ್ರಾಂ ಇಮೋಮಿಕ್ವಿನ್ ಬೆಂಜೋಯೇಟ್ 5 HG ಅಥವಾ 1 ಗ್ರಾಂ ಥಯೋಡಿಕಾರ್ಬ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಶೇಂಗಾ ಬೆಳೆ ಹೂ ಬಿಡುವ ಹಂತದಲ್ಲಿ ಪ್ರತಿ ಎಕರೆಗೆ 5 ಗ್ರಾಂ ಸಾರಜನಕವನ್ನು ಮೇಲು ಗೊಬ್ಬರವಾಗಿ ಕೊಡುವುದು ಸೂಕ್ತ. ಮೆಣಸಿನಕಾಯಿಯಲ್ಲಿ ಬೂದು ರೋಗದ ನಿರ್ವಹಣೆಗಾಗಿ ಮೈಕ್ಲೋಬಿಟಾನಿಲ್ 0.4 ಗ್ರಾಂ ಪ್ರತಿ ಲೀಟರ್ನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಮೆಣಸಿನಕಾಯಿ ಹೂ ಬಿಡುವ ಹಂತದಲ್ಲಿ 5 ಮಿಲಿಲೀಟರ್ ನ್ಯಾಪ್ತಲಿಕ್ ಅಸೆಟಿಕ್ ಆಸಿಡ್ನ 100 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಹೂ ಉದುರುವುದನ್ನು ನಿಯಂತ್ರಣ ಮಾಡಬಹುದು. ಟೊಮ್ಯಾಟೊ ಬೆಳೆಯಲ್ಲಿ ಕಾಯಿ ಕೊರಕದ ಬಾಧೆ ಕಂಡು ಬಂದಲ್ಲಿ 10 ಗ್ರಾಂ ಥಯೋಡಿಕಾರ್ಬ್ 75 WP ಅಥವಾ ಇಮೋಮಿಕ್ವಿನ್ ಬೆಂಜೋಯೇಟ್ 5 SG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಸೂರ್ಯಕಾಂತಿಯಲ್ಲಿ ನೆಕ್ರೋಸಿಸ್ ರೋಗವನ್ನು ಹತೋಟಿ ಮಾಡಲು 0.25 ಮಿಲಿಲೀಟರ್ ಇಮಿಡಾಕ್ಲೋಪಿಡ್ 17.8 SL ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಮಳೆಗಾಲದಲ್ಲಿ ಬೆಳೆದು ನಿಂತ ಎಳೆಹುಲ್ಲನ್ನು ಮುಂಜಾನೆ ಮಂಜು ಬಿದ್ದಿರುವ ಸಂದರ್ಭದಲ್ಲಿ ಕುರಿ ಮೇಕೆಗಳಿಗೆ ಮೇಯಿಸಬಾರದು. ಇದರಿಂದ ಕರಳು ಬೇನೆ ರೋಗ ಕಾಣಿಸಿಕೊಳ್ಳುವ ಸಾಧ್ಯತೆ ಇರ್ತದೆ. ಮಳೆಗಾಲದಲ್ಲಿ ಚೆನ್ನಾಗಿ ಸಿಗುವ ಹಸಿರು ಮೇವನ್ನು ರಸಮೇವಾಗಿ ಸಂಗ್ರಹಿಸಿಕೊಂಡರೆ ರೈತ ಬಾಂಧವರು ಹಸಿರು ಮೇವು ಸಿಗದ ಇದ್ದಾಗ ಅದನ್ನು ಮೇಯಿಸಿ ಅಂದರೆ ಬೇಸಿಗೆಯಲ್ಲೂ ಕೂಡ ಹೆಚ್ಚಿನ ಹಾಲಿನ ಉತ್ಪಾದನೆ ಪಡೆದು ಅಧಿಕ ಲಾಭವನ್ನು ಪಡ್ಕೋಬಹುದು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು. ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ರೈತ ಬಾಂಧವರೇ, ಈಗ ಕೇಳಿ ರಾಯಚೂರು ಮಾನ್ವಿ ಮತ್ತು ಲಿಂಗಸ್ಗುರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ. ಉತ್ಪನ್ನಗಳು, ಪ್ರಭೇದಗಳು, ಕನಿಷ್ಠ ಮತ್ತು ಗರಿಷ್ಠ ದರ. ಮೊದಲಿಗೆ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ. ಸಜ್ಜೆ ಸ್ಥಳೀಯ 2004 ರೂಪಾಯಿಯಿಂದ 2249 ರೂಪಾಯಿ. ಹತ್ತಿ ಹೈಬ್ರಿಡ್ 44, 6800 ರೂಪಾಯಿಯಿಂದ 7800 ರೂಪಾಯಿ. ನೆಲಗಡಲೆ, ಶೇಂಗಾ, ಘುಂಗ್ರಿ 3455 ರೂಪಾಯಿಯಿಂದ 5285 ರೂಪಾಯಿ. ಈರುಳ್ಳಿ 1980 ರೂಪಾಯಿಯಿಂದ 4180 ರೂಪಾಯಿ. ಭತ್ತ, ಸೋನಾ ಮಸೂರಿ 2259 ರೂಪಾಯಿಯಿಂದ 2719 ರೂಪಾಯಿ. ಸೂರ್ಯಕಾಂತಿ, ಸೂರ್ಯಪಾನ 5505 ರೂಪಾಯಿಯಿಂದ 5505 ರೂಪಾಯಿ. ಈಗ ಮಾನ್ವಿ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ. ಜೋಳ ಇತರೆ 1950 ರೂಪಾಯಿಯಿಂದ 2500 ರೂಪಾಯಿ. ಮೆಕ್ಕೆಜೋಳ ಇತರೆ 2600 ರೂಪಾಯಿಯಿಂದ 2600 ರೂಪಾಯಿ. ಭತ್ತ, ಹೊಸ ಸೋನಾ ಮಸೂರಿ 2500 ರೂಪಾಯಿಯಿಂದ 2500 ರೂಪಾಯಿ. ಭತ್ತ, ಹಳೆ ಸೋನಾ ಮಸೂರಿ 2642 ರೂಪಾಯಿಯಿಂದ 3050 ರೂಪಾಯಿ. ಅಕ್ಕಿ ಇತರೆ 3050 ರೂಪಾಯಿಯಿಂದ 3050 ರೂಪಾಯಿ. ಈಗ ಲಿಂಗಸ್ಗುರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ. ಸಜ್ಜೆ ಇತರೆ 1800 ರೂಪಾಯಿಯಿಂದ 2600 ರೂಪಾಯಿ. ಭತ್ತ, ಭತ್ತ ಸೋನಾ 3,000 ರೂಪಾಯಿಯಿಂದ 3,150 ರೂಪಾಯಿ ಎಳ್ಳು ಬಿಳಿ, 10,800 ರೂಪಾಯಿಯಿಂದ 12,300 ರೂಪಾಯಿ. ಇದುವರೆಗೆ ರಾಯಚೂರು, ಮಾನ್ವಿ ಹಾಗೂ ಲಿಂಗಸ್ಕೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ದಿನದ ಪೇಟೆಯ ಧಾರಣೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರವನ್ನು ಕೇಳಿದಿರಿ. ಇದಾಗಿತ್ತು ಇವತ್ತಿನ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:20, ಜನಪದ ಸಂಗೀತ ಕಾರ್ಯಕ್ರಮ. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ. ಪ್ರಾಕೃತಿಕ ವಿಕೋಪಕ್ಕೆ ತುತ್ತಾದಾಗ ಭೀಮಾ ಯೋಜನೆಯ ಮೂಲಕ ರೈತರಿಗೆ ಆರ್ಥಿಕ ನೆರವು ನೀಡಲು ಒಂದು ಹೆಜ್ಜೆ. ಹಮ್ನೆ ಫಸಲ್ ಭೀಮಾ ಯೋಜನಾ ಕೇ ಅಧಿಕ ಪ್ರಭಾವಿ ಬನಾಯ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ವಿಶ್ವಾಸ ಹೆಚ್ಚಾಗುತ್ತೆ ಸವಲತ್ತುಗಳು ಹೆಚ್ಚಾದಾಗ. ಮೇರಿ ಪಾಲಿಸಿ ಮೇರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ ಮಾಹಿತಿ ನಮ್ಮ ಭಾಷೆಯಲ್ಲಿ ಸಿಕ್ಕಾಗ. ಮಾಜಿ ಪಾಲಿಸಿ ಮಾಜಾ ಹತ್ತಿ. ವಿಶ್ವಾಸ ಹೆಚ್ಚಾಗುತ್ತದೆ ನಿಮ್ಮ ಭೀಮಾ ಪಾಲಿಸಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿದಾಗ. ಮಾರಿ ಪಾಲಿಸಿ ಮಾರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ ಪಾಲಿಸಿಯ ಬಗ್ಗೆ ಮನೆ ಬಾಗಿಲಿಗೆ ಬಂದು ಮಾಹಿತಿಯನ್ನು ನೀಡಿದಾಗ. ಎನ್ ಪಾಲಿಸಿ ಎನ್ ಕೈಯಲ್. ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಅಭಿಯಾನದ ಮೂಲಕ ಭೀಮಾ ಕಂಪನಿ ತಲುಪಿಸುತ್ತಿದೆ ನಿಮ್ಮ ಭೀಮಾ ಫಸಲ್ ಪಾಲಿಸಿ ನಿಮ್ಮ ಬಳಿಗೆ. ಬೆಳೆಗೆ ವಿಮೆ ಮಾಡಿರಿ ತಕ್ಷಣ ರಕ್ಷಣೆ ಗಳಿಸಿ. ಕೇಳಿ ಜನಪದ ಸಂಗೀತದಲ್ಲಿ ಕುಷ್ಟಗಿ ತಾಲೂಕಿನ ಗುಮ್ಗಿರಿ ಗ್ರಾಮದ ನಾಗಪ್ಪ ಮತ್ತು ಸಂಗಡಿಗರಿಂದ ಹಂತಿ ಪದಗಳನ್ನು. ಓರಡವೋಲೆ ಅಂತೆಯ ಕಟ್ಟು ತಲೆ ಅಂತರ ನಾನೆ ಬೇಕು ಪಾಂಚ ಪಾಂಡವರ ಧರ್ಮಾರೋ. ಅಂತೆಯ ಕಟ್ಟು ತಲೆ ಅಂತವರ ನಾನೆ ಬೇಕು ಪಾಂಚ ಪಾಂಡವರ ಧರ್ಮಾರೋ. ಅಂತೆಯ ಕಟ್ಟು ತಲೆ ಅಂತರ ನಾನೆ ಬೇಕ ಪಾಂಚ ಪಾಂಡವರ ಧರ್ಮಾರೋ. ಅಂತೆಯ ಕಟ್ಟು ತಲೆ ಅಂತವರ ನೆನೆ ಬೇಕ ಪಾಂಚ ಪರಮಾರ ಧರ್ಮಾರೋ. ಪಾಂಚ ಪಾಂಡವರ ಧರ್ಮಾರ ನನ್ನದಾರ ಚಿಂತಿಲ್ಲದಂತೆ ಸಾಯವೋ. ಪಂಚ ಪಾಂಡವರ ಧರ್ಮಾರ ನನ್ನದಾರ ಚಿಂತಿಲ್ಲದಂತೆ ಸಾಯವೋ. ಪಾಂಚ ಪಾಂಡವರ ಧರ್ಮಾರ ನನ್ನದಾರ ಚಿಂತಿಲ್ಲದಂತೆ ಸಾಯವೋ. ಅಂತೆಯ ಕಟ್ಟು ತಲೆ ಅಂತರ ನಾನೆ ಬೇಕ ಪಾಂಚ ಪಾಂಡವರ ಧರ್ಮಾರೋ. ಅಂತೆಯ ಕಟ್ಟು ತಲೆ ಅಂತವರ ನಾನೆ ಬೇಕ ಪಾಂಚ ಪಾಂಡವರ ಧರ್ಮಾರೋ. ಪಾಂಚ ಪಾಂಡವರ ಧರ್ಮಾರ ನನ್ನದಾರ ಚಿಂತಿಲ್ಲದಂತೆ ಸಾಯವೋ. ಪಂಚ ಪಾಂಡವರ ನನ್ನದಾರ ಧರ್ಮಾರ ಚಿಂತಿಲ್ಲದಂತೆ ಸಾಯವೋ. ಮುತ್ತಿನ ಮೋಗತೆನ ಕರ ಸೊಲದಿಲ್ಲ ಕಾನೇನಾರ ಮಗಳವ್ವ ಮುತ್ತಿನ ಮೋಗತೆನ ಕರ ಸೊಲದಿಲ್ಲ ಕಾನೇನಾರ ಮಗ ಮುತ್ತಿನ ಮೋಗತೆನ ಕರ ಸೊಲದಿಲ್ಲ ಕಾನೇನಾರ ಮಗಳವ್ವ ಕಾನೇನಾರ ಮಗಳವ್ವ ಗುಮಗೆರೆ ಗರಚೇನ ಗೊಡೆಯ ಕರೆ ದೂರಗೋನಾರ ಮಗಳವ್ವ ಗುಮಗೆರೆ ಗರಚೇನ ಗೊಡೆಯ ಕರೆ ದೂರ ಕುಲದಲ್ಲೇ ಕುರುಬರ ಬೆಡಗಾಲಲ್ಲಾರ ಜಡಿ ಮಂಟಿಗೆ ಅರೇ ಶರಣಾರ ಕುಲದಲ್ಲೇ ಕುರುಬರ ಬೆಡಗಾಲಲ್ಲಾರ ಜಡಿ ಮಂಟಿಗೆ ಅರೇ ಶರಣ ಕುಲದಲ್ಲೇ ಕುರುಬರ ಬೆಡಗಾಲಲ್ಲಾರ ಜಡಿ ಮಂಟಿಗೆ ಶರಣಾರ ಕುಲದಲ್ಲೇ ಕುರುಬರ ಬೆಡಗಾಲಲ್ಲಾರ ಜಡಿ ಮಂಟಿಗೆ ರೇ ಶರಣಾರ ಜಡಿ ಮಂಟಿಗೆ ರೇ ಶರಣರ ಜ್ಞಾನಪ್ಪಯ್ಯ ಬಡವರಿಗೆ ಭಕ್ತಿ ನೀಡಾನು ಕುಲದಲ್ಲೇ ಕುರುಬರ ಬೆಡಗಾಲಲ್ಲಾರ ಜಡಿ ಮಂಟಿಗೆ ರೇ ಶರಣಾರ ಜಡಿ ಮಂಟಿಗೆ ರೇ ಶರಣರ ಜ್ಞಾನಪ್ಪಯ್ಯ ಬಡವರಿಗೆ ಭಕ್ತಿ ನೀಡಾನು ಓ ಅಂತ್ಯ ಕಟ್ಟು ವ್ಯಾಸಿಗೆ ಬಿಸಲ ಗಾಯಗಿದ್ದೆ ಕೋ ಗಾಲಿ ಆಗಾರ ಬಾಳಡಗಿಯೋ ವ್ಯಾಸಿಯ ಬಿಸಲ ಗಾಯಗಿದ್ದೆ ಕೋ ಗೇಲೆ ಆಗಾರ ಬಾಳಡಗಿಯೋ ವ್ಯಾಸಿಗೆ ಬಿಸಲ ಗಾಯಗಿದ್ದೆ ಕೋ ಗಾಲಿ ಆಗಾರ ಬಾಳಡಗಿಯೋ ವ್ಯಾಸಿಯ ಬಿಸಲ ಗಾಯಗಿದ್ದೆ ಕೋ ಗೇಲೆ ಆಗಾರ ಬಾಳಡಗಿಯೋ ಆಗಾರ ಬಾಳಡಗಿ ಅವನುದಾಗ ಪೂಜಾಡಿ ಒತ್ತಗಳದೇನು ಆಗಾರ ಕಿಯವನದಯವನದಾಗ ಪೂಜಾಡಿ ಒತ್ತಗಳದೇನು ಹಾಸಿಗೆ ಬಿಸಲ ಗಾಯಗೆ ಬೇಕೋ ಗಾಲಿ ಆಗಾರ ಬಾಳಾಡಕಿ ಹಾಸಿಗೆ ಬಿಸಲ ಗಾಯ ಮೊದಲ ಗುಂಡಿಗೆ ಶರಣ ಶಂಕರ ಗಂಡಗ ಶರಣ ಏಕ ಬಾವುದುಲೇ ಶಿವ ಶರಣು ಮೊದಲ ಗುಂಡಿಗೆ ಶರಣ ಶಂಕರ ಗಂಡಗ ಶರಣ ಏಕ ಬಾವುದುಲೇ ಶಿವ ಶರಣು ಮೊದಲ ಗುಂಡಿಗೆ ಶರಣ ಶಂಕರ ಗಂಡಗ ಶರಣ ಬಾವುದೊಲೇ ಶಿವ ಶರಣು ಮೊದಲ ಗುಂಡಿಗೆ ಶರಣ ಏಕರ ಗಂಡಗ ಶರಣ ಏಕ ಬಾವುದೊಲೇ ಗುಡೆ ಏಕಬಹುದು ರೇ ದುಡೆಯುವದ ನಂ ಬಸವ ನಾ ಕಾಪಾದ ಕಾ ಶಿವ ಶರಾಡು ಏಕಬಹುದು ರೇ ದುಡೆಯುವರು ನಾಂ ಬಸವ ನಾಲ್ಕ ಪಾದ ಕಾ ಶಿವ ಶರಾಡು ಏಕಬಾವದಲ್ಲೇ ದುಡೆಯುವರು ನಾಂ ಬಸವ ನಾಲ್ಕ ಪಾದ ಕಾ ಶಿವ ಶರಾಡು ಮೊದಲ ಗುಂಡಿಗೆ ಶರಣ ಶಂಕರ ಗಂಡಗ ಶರಣ ಏಕಬಾವುದು ರೇ ದುಡೆಯುವರು ಅಡಿವನ ಗಿಡದಾಗ ಮಾವಿನ ಮರ ಚಂದ ಹಕ್ಕೆ ಪಕ್ಷಾಗ ಗಿಳಿ ಚಂದು ಅಡಿವನ